ಶಿವ ಮರುಳ ಮಾಯವನಿಗೆ ಶಿವ ಶಿವ ಮರುಳ ಮಾಯವನಿಗೆ ವರವುಳ್ಳ ಗುರವಿಗೆ ಸಿರಬಾಗಿ ಗುರುವಿನ ನೆನಿ ತಂಗಿ ಗುರವಿನ ನೆನಿ ತಂಗಿ ಶಿವ ಶಿವ ಮರುಳ ಮಾಯವನಿಗೆ ಶಿವ ಶಿವ ಮರುಳ ಮಾಯವನಿಗೆ ಗುರುವಿನ ಗುರು ತತ್ವ ಶಿವ ಶಿವ ಅರಿಯವು ಮೂರು ಲೋಕ ಶಿವ ಶಿವ ಅರಿಯವು ಮೂರು ಲೋಕ ಜರ ಜರನೆ ಜರೆಯುವುದು ಯಮ ಲೋಕ ಗುರುವಿನ ನೆನಿ ತಂಗಿ ನೆಚ್ಚಿಕಿಲ್ಲದ ಕಾಯ ಶಿವ ಶಿವ ಮುಚ್ಚಿಕೊಂಡೈತು ಮಾಯ ಶಿವ ಶಿವ ಮುಚ್ಚಿಕೊಂಡೈತು ಮಾಯ ಹುಚ್ಚನಾಗಿ ತಿರುಗುದು ಅನ್ಯಾಯ ಗುರುವಿನ ನೆನಿ ತಂಗಿ ಜತನ ಮಾಡಲು ಬೇಡ ಶಿವ ಶಿವ ಹಸನಾಗಿರುವುದು ಪಾಡ ಶಿವ ಶಿವ ಹಸನಾಗಿರುವುದು ಪಾಡ ವಸತಿಯೋಳು ಶಿಶುನಾಳ ಬಲ ಭೀಮಗ ಒಲಿದು ಗುರುವಿನ ನೆನಿ ತಂಗಿ ಗುರುವಿನ ನೆನಿ ತಂಗಿ ಶಿವ ಶಿವ ಮರುಳ ಮಾಯವನಿಗೆ ಶಿವ ಶಿವ ಮರುಳ ಮಾಯವನಿಗೆ ಮರುಳ ಮಾಯವನಿಗೆ ಕರಕೊಂಡರ ನಿಡಿಯೋ ಬರ್ತೀನಿ ನಿನ್ನ ಸಂಗಡ ಕರಕೊಂಡರ ನಿಡಿಯೋ ಬರ್ತೀನಿ ನಿನ್ನ ಸಂಗಡ ಮರತು ಮಲಗಬೇಡ ರವಿಕೆ ಇರಲಿ ಕರಿದ ಬಳಿಕ ಹಿಂದಾಗುವನಲ್ಲ ಮರತು ಮಲಗಬೇಡ ರವಿಕೆ ಇರಲಿ ಕರೆದ ಬಳಿಕ ಹಿಂದಾಗುವನಲ್ಲ ಬೆರೆತು ಬಯಲು ಸಣ್ಣ ಸಖಿಯುಳು ನಾನು ಬರ್ತೀನಿ ನಿಮ್ಮ ಸಂಗಡ ಆಧಾರ ಮಾತೊಂದಿರಲಿ ಎಂದೆಂದಿಗೂ ನಿಮ್ಮ ದಾರಿಯಷ್ಟಂತ ನೋಡಲಿ ಒಗತಾನವ ಸುಡಲಿ ಆರು ಮೂರ್ಖರ ಸ್ನೇಹವ ಬಿಟ್ಟು ಮೂರು ಮಂದಿಯನ್ನು ಮನೆಯಲ್ಲಿಟ್ಟು ಆರು ಮೂರ್ಖರ ಸ್ನೇಹವ ಬಿಟ್ಟು ಮೂರು ಮಂದಿಯನ್ನು ಮನೆಯಲ್ಲಿಟ್ಟು ನವದ್ವಾರದಲ್ಲಿರುವ ಪರಂಜ್ಯೋತಿ ಗೊತ್ತು ಮಾಡಿ ಕೂಡಾಡುವ ತನಕ ಬರ್ತೀನಿ ನಿಮ್ಮ ಸಂಗಡ ಕರಕೊಂಡರ ನಡೆಯೋ ಬರ್ತೀನಿ ನಿನ್ನ ಸಂಗಡ ಅತ್ತಿಗೇರಾರು ಮಂದಿಯೋ ಅವರೆನ್ನನು ಸೇರಾರೋ ಮತ್ತೆ ನಾಲ್ವರು ಐವರು ಅವರೆನ್ನನು ಬಿಡರು ಅತ್ತಿಗೆ ಅವರನ್ನು ತಪ್ಪಿಸಿ ಬರುವೆನು ಸತ್ಯ ಒಂಬತ್ತು ಚಕ್ರವನೆತ್ತಿ ನವದ್ವಾರದಲ್ಲಿರುವ ಪರಂಜ್ಯೋತಿ ಗೊತ್ತು ಮಾಡಿ ಕೂಡಾಡುವ ತನಕ ಬರ್ತೀನಿ ನಿನ್ನ ಸಂಗಡ ಮೀರಿತು ಈ ಮಾತು ಮೀರಿತು ಈ ಮಾತು ಕಿಡಗೇಡಿ ನನ್ನ ಗಂಡ ಗೋರಿ ಸುತ್ತಾನೋ ನನ್ನಗ ನಾ ಮಾಡಲಿ ಹೆಂಗ ಸಾಧುರಾಳದಲ್ಲಿರುವ ಕಡೆ ಹಳ್ಳಿ ಸಾಧು ಮೂರ್ತಿ ತಳೆವಾಡ ಕಲ್ಮೇಶನ ಪಾದದಲ್ಲಿ ಮನ ಕೂಡಾಡು ತನಕ ಬರತೀನೋ ನಿನ್ನ ಸಂಗಡ ಬರತೀನೋ ನಿನ್ನ ಸಂಗಡ ಹುಷಾರಿ ಹೇಳ್ತಾ ನನ್ನ ಗುರು ನನಗೊಮ್ಮೆ ಹುಷಾರಿ ಹೇಳ್ತಾನ ತಾಸಿಗೊಮ್ಮೆ ಹುಷಾರಿ ಹೇಳ್ತಾನ ವ್ಯಸನವ ನಳಿದು ಕಸ ಹೊಡೆದಿ ಮನ ಹಸನೀಡಂತಾನ ನಿನಗೂ ಮಾಯದ ಭ್ರಮೆಯೊಳು ಮುಳಗಿ ತನವು ನೀಡಂತಾನ ತನವಿನ ಮನ ಅಳಿಯಂತಾನ ಮನಲಿಂಗಕ ನೀಡಂತಾನ ಭವಿಗಳ ಸಂಗವ ಮಾಡದೆ ಭಜನೀಯ ಶಿವನುಡಿಯಂತಾನ ಅಷ್ಟಮದಗಳ ಸುಡುವುದಕ್ಕಗ್ನಿ ಪುಟು ಹಾಕಂತಾನ ಅಷ್ಟರೋಳು ಜಪ ಮಾಡಂತಾನ ಎಂಟು ಒಂದು ತಿರುವ್ಯಾಕಂತಾನ ಬಂಟನಾದ ಗುರು ಬಸವಲಿಂಗ